ದೇಶದಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಕೇಂದ್ರದ ಗುರಿ, ಸಚಿವ ರಾಜನಾಥ್ ಸಿಂಗ್. ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆ 5 ರಾಜ್ಯಗಳಲ್ಲಿ ಅನುಷ್ಠಾನ. ಗ್ರಾಹಕರ ದೂರುಗಳ ತ್ವರಿತ ಪರಿಹಾರಕ್ಕೆ ಸಚಿವ ಪಿಯೂಷ್ ಗೋಯಲ್ ಸೂಚನೆ. ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಶ್ರೋತೃಗಳೇ, ಕೋವಿಡ್-19 ವಿರುದ್ಧದ ಲಸಿಕಾ ಅಭಿಯಾನ ದೇಶದಲ್ಲಿ 150 ಕೋಟಿ ಡೋಸ್ ಲಸಿಕೆ ನೀಡಿಕೆಯತ್ತ ದಾಪುಗಾಲು ಇಟ್ಟಿದೆ. ಹೊಸದಾಗಿ ಕಾಣಿಸಿಕೊಂಡಿರುವ ಕೊರೋನಾ ಸೋಂಕಿನ ತಳಿಯ ಎಚ್ಚರಿಕೆ ನಡುವೆಯೂ ಲಸಿಕೆ ನೀಡಿಕೆ ಪ್ರಗತಿಯಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಶ್ರೋತೃಗಳು ಸಾಧ್ಯವಾದಷ್ಟು ಬೇಗ ಸಂಪೂರ್ಣ ಲಸಿಕೆ ಪಡೆಯುವುದರ ಜೊತೆಗೆ